ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾರಿಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡಣ್ಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದ್ರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಳುತಿ ಗ್ರಾಮದ ಪ್ರಗತಿಪರ ರೈತರಾದ ನಂದಬಸಪ್ಪ ಸಂಗಪ್ಪ ಚೌಧರಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ನಂದಬಸಪ್ಪ ಸಂಗಪ್ಪ ಚೌಧರಿ ಅವರು. ಇವರು ಬಳುತಿಯವರು, ಪ್ರಗತಿಪರ ರೈತರು ಅಂದ್ರೆ ತುಂಬಾ ಒಳ್ಳೆಯ ಸಾಧನೆ ಮಾಡಿದಂಥವ್ರು. 13 ಮುಳುಗಡೆ ಆದರೂ ಕೂಡ ಈಗ ಪರಿಶ್ರಮ ಪಟ್ಟು 120 ಭೂಮಿ ಮಾಡಿಕೊಂಡಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ, ಮತ್ತೆ ಅವರಿಗೆ ಸಾಕಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೆ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇಂಥ ಒಬ್ಬ ಯಶಸ್ವಿ ಪ್ರಗತಿಪರ ರೈತರನ್ನ ನಾವು ಮಾತಾಡಿಸೋಣ. ನಮಸ್ಕಾರ ನಂದಬಸಪ್ಪ ಸಂಗಪ್ಪ ಚೌಧರಿ ಅವರೇ. ನಮಸ್ಕಾರ ಸರ್. ನಿಮ್ಮ ವಿಜಯಪುರ ಆಕಾಶವಾಣಿಗೆ ನಮ್ಮ ರೈತ ಬಾಂಧವರಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ಈಗ ಸದ್ಯಕ್ಕೆ ನಮ್ಮ ರೈತರ ಪರಿಸ್ಥಿತಿ ಸ್ವಲ್ಪ ಶೋಚನೀಯವಾಗಿದೆ. ಬಹಳ ಜನ ರೈತರು ಏನ್ ಮಾಡ್ತಾ ಇದ್ದಾರೆ, ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಆಮೇಲೆ ಅವ್ರ ಜೀವನದಲ್ಲಿ ಒಂದು ಆಶಾದಾಯಕ ವಾತಾವರಣ ಕಾಣ್ತಾ ಇಲ್ಲ ಅವರಿಗೆ, ಇದಕ್ಕೇನ್ ಕಾರಣ? ನಾವು ಅಡಂಬಾರ ಜೀವನವನ್ನ ಮಾಡಲಿಕ್ಕೆ ಹೋಗಿ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳಕತ್ತೀವಿ ಸರ್. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬರಗಾಲ ಅನ್ನೋದೇನು ಹೊಸದಲ್ಲ, ಬರಗಾಲ ಜಿಲ್ಲೆ ಅಂತ ಹೆಸರಿದೆ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಗೆ. ಆದರೆ ಇವತ್ತಿನ ದಿವಸದಲ್ಲಿ ನಾವು ರೈತರು ಪರ್ಯಾಯ ಬೆಳೆಗಳನ್ನು ಮಳೆಯನ್ನು ನೋಡಿಕೊಂಡು ಪರ್ಯಾಯ ಬೆಳೆಗಳನ್ನು ನಾವು ಬೆಳಿಬೇಕು. ಇವತ್ತು ಮಳೆ ಕಡಿಮೆ ಬಂದಾಗ, ಮುಂಗಾರಿ ಮಳೆ ಕೈ ಕೊಡ್ತು ಅಂತ ವಿಚಾರ ಬಂದಾಗ ನಮ್ಮಲ್ಲಿ ಅನೇಕ ಮಾರ್ಗಗಳಿದಾವೆ, ನಮಗೆ ಸಾಕಷ್ಟು ಸಲಹಾ ಕೇಂದ್ರಗಳಿದಾವೆ. ಇವತ್ತು RSK ಇರ್ಬೋದು, ಇವತ್ತು ತಾಲೂಕಾ ED ಆಫೀಸ್ನಲ್ಲಿ ಸಿಗಬಹುದು, ಬಿಜಾಪುರ ಜಿಲ್ಲಾ ಮಟ್ಟದಲ್ಲಿ ಸಿಗಬಹುದು. ಆ ಅಧಿಕಾರಿಗಳ ಸಂಪರ್ಕಕ್ಕೆ ಹೋಗಿ ಈ ಸಲ ನಮಗೆ ಮಳೆ ಕಡಿಮೆ ಆಯಿತು, ನಾವು ಯಾವ ಬೆಳೆ ಬೆಳೆದ್ರೆ ನಮಗೆ ಒಂದು ಆದಾಯ ಬರ್ತೈತಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇಟ್ಟುಕೊಂಡು ನಾವು ಬೆಳೆ ಮಾಡಬೇಕು. ಇದ್ರ ಜೊತೆಗೆ ನಾವು ಒಮ್ಮೆ ಎಲ್ಲರೂ ಒಂದು 5% ನಾವು ಹೊಳದಂಡಿಯವರು ಡ್ಯಾಮ್ನ ಸಮೀಪಿದ್ದವರು ಎಲ್ಲ ಕಬ್ಬು ಬೆಳಿತೀವಿ. ಎಲ್ಲರೂ ಕಬ್ಬು ಮಾಡಿ ಮಾಡಿ ಭೂಮಿಯ ಸತ್ವವನ್ನು ಹಾಳು ಮಾಡಿಕೊಂಡು ಅದು ಕಬ್ಬಿಗೆ ಒಂದು ನಿಗದಿತ ಬೆಲೆ ಸಿಗದಾಗ ನಾವು ನೊಂದ್ಕೊಳ್ಳೋದಾಗೈತಿ. ಅದಕ್ಕೆ ಎಲ್ಲರೂ ಕಬ್ಬು ಬೆಳೆಯಕ್ಕೆ ಪ್ರಯತ್ನ ಮಾಡಿ, ಇದ್ದ ಜಮೀನಿನಲ್ಲಿ ಅರ್ಧ ಕಬ್ಬು ಬೆಳಿಬೇಕು, ಅರ್ಧ ಜಮೀನನ್ನು ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು. ಅದರಲ್ಲಿ ನಾವು ಹಂತ ಹಂತವಾಗಿ 3 ಬರುವಂತದ್ದು ನೋಡ್ಕೋಬೇಕು, 6 ಬರುವಂತದ್ದು, 1 ಬರುವಂತದ್ದು ಬೆಳೆನ ಬೆಳಿಬೇಕು. ಎಲ್ಲರೂ ಒಂದೇ ಏಕರೂಪದಾಗ ಬೆಳೆದೇವೆ ಅಂದ್ರೆ ಅದಕ್ಕೆ ರೇಟ್ ಸಿಗಲಿಲ್ಲ, ಅದು ಸರಿಯಾಗಿ ಫ್ಯಾಕ್ಟ್ರಿ ಅವ್ರು ಒಯ್ಯಲಿಲ್ಲ ಅಂದ್ರೆ ಲಾಸ್ ಆಯ್ತು ಅಂದ್ರೆ ನಾವು ರೈತರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಬಹಳ ಸಂತೋಷ ನಮ್ಮ ಬಸಪ್ಪ ಅವರೇ. ಅಂದ್ರೆ ತಾವು ಹೇಳ್ತಾ ಇದ್ರು ರೈತ ಬಾಂಧವರು ಧೈರ್ಯ ಬಂದಿದೆ, ಇವತ್ತಾಗಲೇ ಚಿಂತೆ ಮಾಡೋದು ಬೇಡ, ಮುಂದೆ ಸಾಕಷ್ಟು ಆಶಾಕಿರಣ ಇದೆ. ಧೈರ್ಯ ಸರ್ವತ್ರ ಸಾಧನ, ಧೈರ್ಯವಾಗಿ ನಾವು ಏನಾದ್ರು ವ್ಯವಸ್ಥೆ ಸಾಧ್ಯ ಆದ್ರೆ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೀವಿ ಅಂತ ತಾವು ಹೇಳ್ತೀರಿ. ನಮ್ಮ ಬಸಪ್ಪ ಅವರೇ, ತಾವು ಸಮಗ್ರ ಕೃಷಿ ಪದ್ಧತಿ ಒಳಗೆ ಯಶಸ್ವಿ ಆಗಿದ್ದೀರಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೆ ತಾವು ಹೆಸರು ಮಾಡಿರಿ. ಈಗ ಬಹುತ ಗ್ರಾಮದೊಳಗ ಅಷ್ಟೇ ಅಲ್ಲದೆ ಈ ಬಸವನಬಾಗೇವಾಡಿ ತಾಲೂಕು ಮತ್ತಿಹಾಳ ಮತ್ತು ತಿರಳಗಿ ಗ್ರಾಮದವರು ಕೂಡ ತಮ್ಮ ಜಮೀನು ಇದೆ. ಇದು ನಿಜವಾಗಿ ನಮಗೆ ಬಹಳ ಸಂತೋಷ. ನೀವು ಹೆಂಗೆ ಬೆಳೆಯಂದ್ರಿ? ಯಾಕಂದ್ರೆ ಮೊದಲನೇ 13 ಜಮೀನು ಇತ್ತು, ಮತ್ತೆ ಅದು ಆಲಮಟ್ಟಿ ಡ್ಯಾಮ್ ಸಂಬಂಧ ಮುಳುಗಡೆ ಆಯ್ತು, ಅದರಿಂದ ಪರಿಹಾರ ತಗೊಂಡ್ರಿ, ಆಮೇಲೆ ಇಷ್ಟು ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಕಾರಣ? ನಮ್ದು ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಅವಿಭಕ್ತ ಕುಟುಂಬದ ಒಂದು ಪ್ರೇರಣೆ ಸರ್. ನಮ್ಮ ತಂದೆಗೆ ನಾವು 4 ಅಣ್ಣತಮ್ಮಂದಿರು. ನಮ್ಮ ಇವತ್ತಿನ ತನಕ ಸುಮಾರು 74-75 ವರ್ಷದ ನಮ್ಮ ಸಹೋದರ ಜೊತೆನೆ ನಾವು ಹೊಂದಾಣಿಕೆಯಿಂದ ಇದ್ದೀವಿ. ಸುಮಾರು 45 ಒಂದೇ ಮನೆಯಲ್ಲಿ ವಾಸ ಮಾಡ್ತೇವೆ, ಒಂದೇ ಕುಟುಂಬದಲ್ಲಿ, ಒಂದೇ ಮನೆಯಲ್ಲ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ಸಂಪೂರ್ಣ ಜವಾಬ್ದಾರಿ ನಾವು ತಗೊಂಡು, ಅಣ್ಣ ಹೇಳಿದಾಗ ತಮ್ಮಗಳು, ತಮ್ಮಗಳು ಹೇಳಿದಾಗ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲರೂ ಒಂದು ಒಕ್ಕೂಟದಿಂದ ಇವತ್ತು ಸಮಗ್ರ ಕೃಷಿಯಲ್ಲಿ ನಾವು ಬಂದೀವಿ. ಅವ್ರವ್ರ ತೋಟಕ್ಕೆ ಒಂದು ದನಗಳ ಸಂಖ್ಯೆ ಎಷ್ಟು ಬೇಕು ಅವ್ರ ದನಗಳನ್ನ, ಟ್ಯಾಕ್ಟರ್ ಎಷ್ಟು ಬೇಕು ಟ್ಯಾಕ್ಟರ್ಗಳನ್ನ, ಇವತ್ತು ಅವ್ರಿಗೆ ಹೈನುಗಾರಿಕೆಗೆ ಬೇಕಾದಂತಹದ್ದು ವ್ಯವಸ್ಥೆ, ಅವ್ರಿಗೆ ಹಿಟ್ಟೆ ಬಿಸಿಕೊಳ್ಳೆ ಗಿರ್ಣಿ ಎಲ್ಲ ಅಲ್ಲಲ್ಲೇ ಹೊಲದಲ್ಲಿ ಮಾಡಿ ಒಂದು ಸಮಗ್ರ ಕೃಷಿ ಪದ್ಧತಿ ಅಂತಂದಾಗ ಈ ಬೇರೆ ಬೇರೆ ತಾಲೂಕಿನವರಾಗ್ಲಿ, ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯದವರಾಗ್ಲಿ, ಬೇರೆ ಬೇರೆ ದೇಶದವರು, ದಕ್ಷಿಣ ಆಫ್ರಿಕಾದವ್ರು ಸಹಿತ ನಮ್ಮ ತೋಟಕ್ಕೆ ಬಂದು ನೋಡ್ಕೊಂಡು ಹೋದ್ರು. ಈ ತರ ಬೆಳೆಯಂತ ಈ ತರ ರೈತರು ಇರಬೇಕಪ್ಪ ನಮ್ಗಂತೇಳಿ ಸಮಗ್ರ ಕೃಷಿಯಲ್ಲಿ ಬಂದಾಗ ನಮ್ಗೆ ಬೇರೆ ಬೇರೆ ಬೆಳೆನ ಬೆಳೆದಾಗ ನಮ್ಗೆ ಲಾಭ ಆಕತಿ. ಒಂದೇ ಬೆಳೆ ಬೆಳೆದ ಒಂದು ಲಾಭ ಆಕತಿ, ಒಂದು ಲಾಭ ಆಗುದಿಲ್ಲ. ಅದಕ್ಕೆ ನಾವು ಆತ್ಮಹತ್ಯೆ ಶರಣಾಗೋದು ಬರ್ತೈತಿ. ಹಂಗ ಆಗ್ಲಾರ್ದಂಗ ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು. ಬಹುವಾರ್ಷಿಕ ಬೆಳೆ ನಾವು ಜಮೀನು ಹೆಚ್ಚಿದವ್ರು ಬಹುವಾರ್ಷಿಕ ಬೆಳೆಗಳನ್ನು ಬೆಳಿಬೇಕು. ನಾವು ಅಧಿಕಾರಿಗಳಿಗೆ ರಿಟೈರ್ಡ್ ಆದ್ಮೇಲೆ ಹೆಂಗ ಒಂದು ಫಂಡ್ ಬರ್ತೈತೋ, ಪೆನ್ಷನ್ ಬರ್ತೈತೋ, ಆ ರೀತಿ ನಮಗೂ ರೈತರಿಗೆ ಇವತ್ತು ಬೇರೆ ಬೇರೆ ತಾಳೆ ಮರ ಬೆಳಿಬಹುದು, ಸಾಗುವಣಿ ಬೆಳಿಬಹುದು, ಸ್ವಲ್ಪ ಏರಿಯಾದ ಗಿಡಗಳಲ್ಲಿ ಬೆಳೆಯೋದ್ರಿಂದ ನಾವು ಮಳೆ ಆಕತಿ. ಅದು ಅರಣ್ಯ ಸಂಪತ್ತಿಗೂ ನಾವು ಒತ್ತು ಕೊಡಬೇಕು. ನಾವೆಲ್ಲನ ಕಡ್ದದ್ದು ನಾಶ ಮಾಡಬಾರ್ದು. ಒಂದ್ ಗಿಡ ಅಕಸ್ಮಾತ್ ಕಡಿಬೇಕಪ್ಪ ಅಂತ ನಮಗೆ ವಿಚಾರ ಇತ್ತಂದ್ರೆ ಅಲ್ಲಿ ನಾಲ್ಕು ಗಿಡ ನಾವು ಅಲ್ಲಿ ಬೆಳವಣಿಗೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಮಳೆಗಾಲ ಕುಂಠಿತ ಆಗುದಿಲ್ಲ. ಹಿಂಗೆ ಎಲ್ಲಾ ರೈತರು ಇಟ್ಕೋಬೇಕು. ಇವತ್ತೊಂದು 5 ಎಕರೆ ಜಮೀನು ಇದ್ದಾವಿದ್ರು ಒಂದು ಕನಿಷ್ಠ ಒಂದು 500 ಗಿಡ ಅವನ ಜಮೀನಲ್ಲಿ ಸಿಗಬೇಕು ನಮಗೆ. ಅದು ನಮಗೆ ತೊಂದರೆ ಆದಾಗ ಒಂದ್ 2 ಗಿಡ ಕಟಾವ್ ಮಾಡಿದ್ರು ಅದರ ದುಡ್ಡು ಆದಾಯ ಬರ್ತಿರ್ತೈತಿ. ಅಂತ ಯೋಜನೆ ನಾವು ರೈತರು ಹಾಕೋಬೇಕು. ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮೀನುಗಾರಿಕೆ ಮಾಡಬಹುದು. ನೀರಾವರಿಯಲ್ಲಿ 2.5 ಎಕರೆದಾಗ ಒಬ್ಬ ರೈತ ಬದುಕಾಗ ರಾಯಚೂರು ಯೂನಿವರ್ಸಿಟಿಯಲ್ಲಿ ಮಾಡಿ ತೋರಿಸಿದ್ದಾರೆ. 2.5 ಎಕರೆದಾಗ ಒಬ್ಬ ರೈತ ಯಾವ ರೀತಿ ಬದುಕಬೇಕು. ಇವತ್ತು 25 ರೂಪಾಯಿ ಪ್ರತಿ ತಿಂಗಳ ಬರುವಂತ ಆದಾಯ ಮಾಡ್ಕೊಂಡು ಅದನ್ನ ಹೋಗಿ ನೋಡಬಹುದು. ಅದನ್ನ ನೋಡಿ ನಾವು ಅಳವಡಿಸಬೇಕು. ಇವತ್ತು ಎಲ್ಲರೂ ಒಂದೇ ಬಹುವಾರ್ಷಿಕ ಬೆಳೆಗಳನ್ನು ಬೆಳಿಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಬಹಳ ಸಂತೋಷ. ಆನಂದ ಬಸಪ್ಪ, ಸಮಗ್ರ ಕೃಷಿ ಅನುಭವ ನಮ್ಗೆ ಇರೋದ್ರಿಂದ ಸಾಕಷ್ಟು ಪ್ರತ್ಯೇಕ ವಿಚಾರಗಳು ನಮ್ಮ ಕಡೆ ಇದಾವೆ. ನಿಜವಾಗಿ ಬಹಳ ಸಂತೋಷ. ಒಟ್ಟಿನಲ್ಲಿ ಬಲ ಇದೆ ಅನ್ನೋದು ಬಹಳ ಮುಖ್ಯ. ನೀವು ಹೇಳಿದ್ರೆ ನಾವೆಲ್ಲ ಕಾಂಗ್ರೆಸ್ ಕುಟುಂಬ ಇದೀವಿ, ನಾವೆಲ್ಲ ಸೇರಿದ್ವಿ. ಮರ ಸಂಪನ್ಮೂಲ ಜಾಸ್ತಿ ಆಗ್ತದೆ, ಕೆಲಸ ಮಾಡಲಿಕ್ಕೆ ತೊಂದರೆ ಆಗುದಿಲ್ಲ, ಆದ ಮೇಲೆ ನೀವು ಅವಲಂಬನೆ ಆಗುವ ಅವಶ್ಯಕತೆ ಇಲ್ಲ. ಹೀಗಾಗಿ ನಿಮಗೆ ಅಭಿವೃದ್ಧಿ ಆಗಿದೆ ಅಂತ ನಾನು ಅನ್ಕೋತೇನೆ. ಈಗ ನೀವು ತೋಟಗಾರಿಕೆ ಬೆಳೆನೂ ಇದೆ ನಿಮ್ದು, ಆಮೇಲೆ ಒಣ ಬೇಸಾಯ ಪದ್ಧತಿಯನ್ನು ನಿಮ್ದಿದೆ. ಎಷ್ಟು ತೋಟಗಾರಿಕೆ ಬೆಳೆ ನೀವು ಬೆಳೀತಾ ಇದ್ದೀರಿ, ಎಷ್ಟು ನೀರು ಇದೆ ನಿಮ್ದು, ಮತ್ತೆ ಎಷ್ಟು ಒಣ ಬೇಸಾಯ ನೀವು ಬೆಳೀತಾ ಇದ್ದೀರಿ? ಸರ್, ಈಗಿದ್ದಂತ ಜಮೀನು ಒಣ ಬೇಸಾಯ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಇರೋದ್ರಿಂದ ನಾವು ಎಲ್ಲ ಜಮೀನುಗಳಿಗೆ ನೀರಾವರಿ ಸವಲತ್ತು ಮಾಡ್ಕೊಂಡಿವಿ. ಬಾವಿಗಳನ್ನು ಮಾಡ್ಕೊಂಡಿವಿ, ಬೋರ್ವೆಲ್ ಮಾಡಿಸ್ಕೊಂಡು ನದಿಯಿಂದ ಪೈಪ್ಲೈನ್ ಮಾಡ್ಕೊಂಡಿವಿ, ಅಥವಾ ಮುಳವಾಡಿ ಎತ್ತು ನೀರಾವರಿ ಕೆನಾಲ್ ಬಂದು ಒಂದು 8 ತಿಂಗಳ ನಮಗೆ ನೀರು ಸಿಗ್ತೈತಿ. ಆ 8 ತಿಂಗಳ ನೀರು ಹೋದ್ಮೇಲೆಯಿಂದ ನಾವು ಪರ್ಯಾಯಾಗಿ ಅಲ್ಲಿ ಆ ಹೊಲದಲ್ಲಿ ಒಂದು ಬಾವಿ ಅಥವಾ ಒಂದು 2 ಅಥವಾ 3 ಬೋರ್ವೆಲ್ ಹಾಕೊಂಡು ಆ ಬ್ಯಾಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಏನು ಮಳೆ ಇಲ್ಲ ಆ ಬ್ಯಾಸಿಗೆ ಟೈಮ್ದಲ್ಲಿ ಆ ನೀರನ್ನು ಉಪಯೋಗ ಮಾಡ್ಕೋತೀವಿ. ಮತ್ತೆ ಹೊಳಿ ಬತ್ತು ಅಂದ್ರೆ ನಮ್ಮ ಹೊಳೆಯಿಂದ ಪಂಪ್ ಮಾಡ್ಕೊಂಡು ಮತ್ತೆ ನೀರು ತಗೋತೀವಿ. ಹಿಂಗಾಗೋದ್ರಿಂದ ನಮ್ಮಲ್ಲಿ ನೀರಾವರಿ ಏನ ಐತಿ ಹೊಸದಾಗಿ ಒಣಬೇಸಾಯ ಅಂತೂ ನಮ್ಮ ನನ್ನ ಕಡೆ ಇಲ್ಲ. ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಮಾಡಲಾರ್ದಾಗ ಉಳಿತೈತಿ ಹೊರತಾಗಿ ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದೀವಿ. ಅಲ್ಲಲ್ಲೇ ಒಂದು ಮನೆಗಳನ್ನು ಮಾಡಿ ಆ ತೋಟದಾಗ ಒಂದು ಕುಟುಂಬ ಇಟ್ಬಿಟ್ಟಿವಿ. ಒಂದು 25 ಎಕರೆ 30 ಎಕರೆ ಎಲ್ಲಿ ಜಮೀನು ಐತೆ ಅಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಬಿಟ್ಟಿವಿ. ಆ ಮನೆಯಲ್ಲಿ ಒಂದು ಕುಟುಂಬ ಇಟ್ಬಿಟ್ಟಿವಿ. ಅದನ್ನೆಲ್ಲ ಉಸ್ತುವಾರಿ ನೋಡ್ಕೊಳಕ ನಾವು ಸುತ್ತ ಹಾಕಿ ದಿವಸ ಒಂದ್ ಸಲ 2 ಸಲ ರೌಂಡ್ ಹಾಕಿ ನೋಡ್ಕೊಂಡ್ ಬರ್ತೀವಿ. ಈಗೇನು ಫೋನ್ ಮುಖಾಂತರ ವಿದೇಶದಾಗಿದ್ರು ನೀರಾವರಿ ಮಾಡಬಹುದು. ಇವತ್ತು ಆ ವ್ಯವಸ್ಥೆ ಐತಿ. ಇವತ್ತು ತಂತ್ರಜ್ಞಾನ ಬಹಳ ಮುಂದುವರ್ದೈತಿ. ಎಲ್ಲಿ ಕೂತ್ ಏನ್ ಬೇಕಾದ್ ಮಾಡುವ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಎಲ್ಲರಿಗೂ ಫೋನ್ ಕೊಟ್ಟಿವಿ. ಅವ್ರಲ್ಲಿ ನಮ್ ಜೋಡಿ ಸಂಪರ್ಕ ಏನ್ ಸ್ವಲ್ಪ ತೊಂದ್ರೆ ಆಯ್ತು ಫೋನ್ ಹಚ್ತಾರ. ಇಂಥದ್ ಬೇಕಂದ್ರೆ ಇಂಥ ಬೇರೆ ಬೇರೆ ಇಂತ ತೊಗೊಂಡ್ಬರ್ರಿ, ಇದನ್ನ ತಗೊಂಡ್ ಹಾಕ್ರಿ, ಇಂಥದ್ ಹಾಕ್ರಿ, ಇದೇ ಜಮೀನಿಗೆ ಇದೇ ರೀ ಮಾಡ್ರಿ ಅಂತ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಈಗ ಮಾಡ ನಾವು ಹೇಳಿದ್ರೆ ಚಾಚು ತಪ್ಪದೆ ಮಾಡುವಂತ ಒಂದು ಮನೋಭಾವ ಅವರಲ್ಲಿ ಇರೋದ್ರಿಂದ ನಾವು ಇಷ್ಟು ಬೆಳೆದ್ ಬರಕ್ ಕಾರಣ. ಬಹಳ ಸಂತೋಷ. ಮುಖ್ಯ ಕಾರಣ ನಿಜವಾಗಿ ಬಹಳ ಸಂತೋಷ ಆಯ್ತು. ನೀವು ಬೆಳಿತೀರಿ ನನಗೆ ಬೇಕಾಗಿ ಅಂದ್ರೆ ಕಬ್ಬು ಬೆಳಿತೀರಿ ಅಲ್ಲ? ಮತ್ತೆ ಏನೇನು ಬೆಳಿತಾ ಇದ್ದೀರಿ? ಕಬ್ಬು ಬೆಳಿತೀವಿ ಸರ್. ಎಷ್ಟು ಎಕರೆ ಕಬ್ಬು ಬೆಳಿತೀರಿ? ಈಗ ನಾನು ಏನು ಇದ್ದ ಜಮೀನದಲ್ಲಿ ಅರ್ಧ ಜಮೀನು ಸುಮಾರು 50-60 ಎಕರೆ ಕಬ್ಬು ಬೆಳಿತೀವಿ ಈ ಸದ್ಯಕ್ಕೆ. ಅಂತಂದ್ ಹೆಚ್ಚು ಮಾಡ್ಕೊಂಡು ಬಂದೀವಿ. ಮೊದಲು ಅತಿ ಕಡಿಮೆ ಜಮೀನದಲ್ಲೇ ನಾವು ಅರ್ಧ ಕಬ್ಬು ಮಾಡ್ಕೊಂಡು ಬಂದಿದ್ದೀವಿ. ಯಾವಾಗ ಈಗ ಜಮೀನು ಹೆಚ್ಚಾದಾಗ ನಾವು ಅರ್ಧ ಕಬ್ಬು ಇಟ್ಕೊಂಡು ಅರ್ಧ ಬೇರೆ ಬೆಳೆಯನ್ನು ಬೆಳಿತೀವಿ. ಇವತ್ತು ಮಳೆಗಾಲದಾಗ ಒಂದು 25-30 ಎಕರೆ ಉಳ್ಳಾಗಡ್ಡಿ ಬೆಳೆದೇವು ಅಂದ್ರೆ ಅದನ್ನ ತಕ್ಕೊಂಡ ಮೇಲೆ ಶೇಂಗಾ ಗೋಧಿ ಹೊಕ್ಕಿವ್ ಆ ಜಮೀನು ತಗೊಳ್ತಕೊಂಡ ಒಂದು ಈಗ ಸಜ್ಜಿ ಮೆಕ್ಕೆಜೋಳ ಹಾಕೊಂಡಿವಿ. ಆ ಸಜ್ಜಿ ಮೆಕ್ಕೆಜೋಳ ತಕ್ಕೊಂಡ ಜಮೀನ ಮತ್ತೆ ಬ್ಯಾಸಿಗೆಯಲ್ಲಿ ಈರುಳ್ಳಿ ಮಾಡ್ತೇವೆ ನಾವು. ಈಗ ಮೆಕ್ಕೆಜೋಳ ಸಜ್ಜಿ ಬೆಳೆದಿರ್ತೀವಿ, ಅದನ್ನ ಮತ್ತೆ ಅದ್ರಾಗ ಬೇಕಂದ್ರೆ ನಾವು ಉಳ್ಳಿಗಡ್ಡೆ ತಕ್ಕೊಂಡ್ರ ಮೇಲೆ ಸ್ವಲ್ಪ ಕಬ್ಬು ಹಚ್ಬೇಕು. ಇವತ್ತು ಕಬ್ಬು 60 ಎಕರೆದಾಗ ಒಂದು 3-4 ವರ್ಷಕ್ಕೆ ಬೆಳೆ ತೆಗಿತಿರ್ತೀವಿ. ತೆಗಿವತ್ತಿನಾಗ ಉಳಿದ ಕಬ್ಬು ಮತ್ತೆ ಅದು ಕಬ್ಬು ಹಚ್ಕೋತೀವಿ. ಯಾವಾಗ ಡಿಸೆಂಬರ್ ತಿಂಗಳಲ್ಲಿ ಈ ಜೂನ್ದಾಗ ಹಚ್ಕೊಂಡಿರ್ತೀವಿ, ಆಗಸ್ಟ್ ಜೂನ್ದಾಗ ಕಬ್ಬು ಹಚ್ಕೊಂಡಿರ್ತೀವಿ. ಅದು ಮತ್ತೆ ಆಗೊಂದು ಸ್ವಲ್ಪ ಟೈಮ್ ಹಚ್ಕೊಂಡು ಒಟ್ಟು ಎವರೇಜ್ ಒಂದು 60 ಎಕರೆ ಕಬ್ಬು ಉಳ್ಕೊಂಡು ಮಾಡಿ ಒಂದು 60 ಎಕರೆ ಬೇರೆ ಬೇರೆ ಬೆಳೆ ಬೆಳಿತೀವಿ. ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ನಮಗೆ ಲಾಭದಾಯಕ ಆಗತ್ತೆ. ಒಂದರಲ್ಲಿ ನುಕ್ಸಾನ ಆದ್ರೆ ಸಹಿತ ಮತ್ತೊಂದರಲ್ಲಿ ಅದನ್ನು ತುಂಬಿಕೋತೀವಿ. ದಾಳಂಬ್ರಿ ಸಸಿ ಮಾಡ್ತೀವಿ ಸರ್. ಫಸ್ಟ್ ಈ ಜಿಲ್ಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಬರಬೇಕಾದ್ರೆ ನಾನು 1 ಎಕರೆ ದಾಳಂಬ್ರಿಯಲ್ಲಿ ಹಚ್ಚಿದ್ದೆ. ಹಚ್ಚಿ ಒಂದು 2 ವರ್ಷದ ನಂತರ ರೋಗ ನಿರೋಧಕ ಸಸಿಗಳನ್ನು ನಾನು ಮಹಾರಾಷ್ಟ್ರದಾಗ ದಾಯವಡಿ ಅಂತ ಐತೆ ಅಶೋಕ್ ಇಂಗೋಲೆ ಅವ್ರ ಕಡೆ ತಂದಿದ್ದೆ. ಒಬ್ಬ ರಾಜಶೇಖರ್ ಅಂತ ಹೇಳಿಕೆ ನಮ್ಮ ಇಡೀ ಬಿಜಾಪುರಕ್ಕಿದ್ರು. ಆ ಸಾಹೇಬರನ್ನ ನಾನು ಪರಿಚಯ ಮಾಡಿಸಿ ತಂದಿದ್ರು. ಅದನ್ನ ತಂದು ಒಂದು 2 ವರ್ಷದ ಮೇಲೆ ನಾನು ಕಾಯ್ಬಿಟ್ಟಾಗ ಒಂದು 3.5 ಲಕ್ಷ ರೂಪಾಯಿ ನಾನು

ಹೋಗ್ತಾ ಬರ್ತಿದ್ರು. ಈಗ ನೀರಾವರಿಗೆ ಅನಿವಾರ್ಯ, ನಾವು ಮಣ್ಣು ಸ್ವಲ್ಪ ಮಾಡ್ಬೇಕಾಗಿತ್ತು. 7-8 ಇಂಚ್ ಮಣ್ಣು ಹದ ಮಾಡಿದಾಗ ನಮಗೆ ಬೆಳೆ ಸಿಗ್ತತಿ. ಅದಕ್ಕಿಂತ ಹೆಚ್ಚು ಉಳುಮೆ ಮಾಡೋದ್ರಿಂದ ಆಗಲ್ಲ. ವರ್ಷದಾಗ ಒಂದೇ ಸಲ ಕೆಬ್ಬನ್ಗಳೇ ಹಾಕ್ಬೇಕು, ಒಂದೇ ಸಲ ಮಾಡ್ಬೇಕು. 2-3 ಸಲ ಬೆಳೆ ತೆಗೆಸ್ತಾರ ಕೆಬ್ಬನ್ಗಳೇ ಟ್ರಾಕ್ಟರ್ ಹೊಡಿದ್ರಿಂದ ಭೂಮಿ ಫಲವತ್ತತೆ ಹಾಳಾಕತ್ತೆ. ಒಂದ್ಸಲ ಬ್ಯಾಸಿಗೆಯಲ್ಲಿ ಒಂದ್ಸಲ ಮಾಡಿದ್ರೆ ಅದೆಲ್ಲ ಭೂಮಿಯಲ್ಲಿ ಬಿಸಿಲು ತಿಂದು ಶಿಥಿಲೀಕರಣ ಆಗಿ ಕಲ್ಲಿದ್ದು ಪುಡಿ ಆಕತಿ. ಅದು ಭೂಮಿಯಲ್ಲಿ ಗಾಳಿ ಆಡಿ ಶಾಖ ಒಳಗೆ ಹೋತಂದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಸಿಗತ್ತೆ. ಒಂದೇ ಸಲ ಮಾಡ್ಬೇಕು ಸರ್. ಬಹಳ ಸಂತೋಷ ನಂದಸಪ್ಪ, ನಿಮ್ಮ ಅನುಭವ ನಿಜವಾಗಿ ಬಹಳ ವಿಸ್ತಾರವಾದದ್ದು. ನಂದಸಪ್ಪ, ಈಗ ನಮ್ಮ ರೈತರ ಸಮಸ್ಯೆ ಮುಖ್ಯವಾಗಿ ಏನ್ ನಮ್ಗೆ ಆಳ ಸಿಗುವುದಿಲ್ಲ, ಆಳು ಕಾಳು ಸಿಗುವುದಿಲ್ಲ ಅನ್ನೋದು ಬಹಳ ಇದೆ. ಬಹುಶಃ ಅವಿಭಕ್ತ ಕುಟುಂಬ ಇರೋದ್ರಿಂದ ಮೇಲೆ ಆ ಸಮಸ್ಯೆ ಕಡಿಮೆ ಇದೆ. ಸುಮಾರು ಜನ ನೀವೇ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ನೀವು ಯಶಸ್ವಿಕ್ಕೆ ಅದು ಒಂದು ಕಾರಣ. ಹೀಗೆ ಈ ಆಳು ಕಾಳು ಬಗ್ಗೆ ಸ್ವಲ್ಪ ಹೇಳಲ್ಲ, ನಿಮ್ದು ವೈಯಕ್ತಿಕ ಅನುಭವ ಹಿನ್ನೆಲೆ ಒಳಗೆ ನೀವು ಏನ್ ಮಾಡ್ತಾ ಇದ್ರಿ? ಈಗ ಆಳಿಂದು ಸಮಸ್ಯೆ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಿ ಸರ್. ಅದಕ್ಕೆ ಬೇರೆ ಕಡೆಯಿಂದ ಆಳುಗಳನ್ನ ತರಿಸ್ಕೋತೇವೆ. ಸಮಸ್ಯೆ ಬಂದಾಗ ಎಷ್ಟು ಬೇಕಷ್ಟು ಟಮ್ಟಮ್ ಮುಖಾಂತರ ಹಳ್ಳಿಗಳದ ನಮ್ಮ ಸುತ್ತಮುತ್ತ ಅವರೆಲ್ಲ ಟಮ್ಟಮ್ದ ಕರ್ಕೊಂಡು ಬರ್ತಾರ. ಸಾಯಂಕಾಲ ಅವ್ರನ್ನ ಕರ್ಕೊಂಡು ಹೋಗ್ತಾರ. ಅನಿವಾರ್ಯದಾಗ ಹೆಣ್ಮಕ್ಳನ್ನ ಕರೆಸಲೇಬೇಕು, ಅದೆಲ್ಲ ನಾವು ನಾನೇ ಮಾಡ್ತಾನಂತ ಆಗುದಿಲ್ಲ. ಆದ್ರೆ ಇವತ್ತು ಆಳ ಕಡಿಮೆ ಮಾಡಬೇಕಾದ್ರೆ ನೀರಿನ ಡ್ರಿಪ್ಪಿನ ಮುಖಾಂತರ ನಾವು ನೀರಾವರಿ ಮಾಡ್ಕೋಬೇಕು. ಭೂಮಿ ಹಾಳನೂ ಆಗಬಾರ್ದು, ನೀರು ಆಳನ ಕಡಿಮೆ ಆಕತಿ. ಡ್ರಿಪ್ಪಿನ ಮುಖಾಂತರ ನೀರು ಬಿಡೋದ್ರಿಂದ ಎಲ್ಲಿ ಹಸಿ ಇರ್ತದೆ ಅಲ್ಲಿ ಅಷ್ಟ ಕಸ ಕಳೆ ಇರ್ತತಿ, ಅದನ್ನಷ್ಟ ನಾವು ಖಾಲಿ ಮಾಡ್ಕೊಳಕ್ ಆಳ ಕಡಿಮೆ ಹಿಡಿತಾವ. ಇಡೀ ಫೇಸ್ ಎಲ್ಲ ನೀರು ಹಾಸಿಬಿಟ್ಟು ಒಂದು ಎಲ್ಲ ಕಡೆ ಭೂಮಿಯ ಸೂರ್ಯನ ಕಿರಣಗಳು ಬಂದ್ರೆ ಅಲ್ಲೆಲ್ಲ ಕಸ ಬಂದ್ಬಿಡ್ತಾವ. ಅದನ್ನೊಂದು ನಾವು ಅನುಕೂಲ ಮಾಡ್ಕೋಬೇಕು. ಮತ್ತೆ ಈ ಎಡೆ ಕುಂಟೆ ಸರ್ಕಾರ ಸವಲತ್ತಂದ ಕೆಲವೊಂದು ಎಡೆ ಕುಂಟೆ ಮಾಡ್ಕೊಂಡು ಬೀದಿಗಳನ್ನ ಅಗಲ ಮಾಡ್ಕೋಬೇಕು. ಯಾವ್ದೋ ಬೆಳೆ ಬೆಳೆದೇವ ಅಂದ್ರೆ ಮೊದಲ ಅತಿ ಸಣ್ಣ ಪ್ರಮಾಣ ಮಾಡೋದ್ರಿಂದ ಎಡೆ ಒಡೆಯಕ್ ಬರ್ತಿದ್ದಿಲ್ಲ. ಇವತ್ತು ಹಂತ ಹಂತವಾಗಿ ನಾವು ಸಾಲಗಳನ್ನ ಇಂಬ್ ಮಾಡ್ಕೊಂಡಾಗ ಕಾಳಿನಿಂದ ಕಾಳಿಗೆ ನಾವು ದೂರ ಇಟ್ಟುಕೊಂಡಾಗ ಸಸಿಯಿಂದ ಸಸಿಗೆ ದೂರ ಮಾಡಿದಾಗ ಇಳುವರಿ ಬಂದೇ ಬರ್ತೈತಿ. ದಟ್ಟಾದದ್ದೇನು ಅಷ್ಟು ಬರೋದಿಲ್ಲ. ಅದನ್ನ ನಾವು ಲೆಕ್ಕ ಹಾಕೊಂಡು ಮಾಡಬೇಕು. ಇವತ್ತು ಖರ್ಚು ಕಮ್ಮಿ ಮಾಡ್ಕೋಬೇಕು. ಇವತ್ತು ಕಬ್ಬು ಮೊದಲು 6 ಟನ್ ಹಸಿದ್ದೆವು ನಾವು ಒಂದು ಎಕರೆಕ, 3 ಟನ್ ಹಸಿದ್ರೆ 2 ಟನ್, ಈಗ ಎಲ್ಲ ಕೂಡ ಒಂದು ಕ್ವಿಂಟಲ್ ಹೆಚ್ಚಾಗತ್ತೆ ನಾವು. ಅದು ಕಬ್ಬಿನ ವಿಸ್ತಾರಗಳನ್ನ ಇವತ್ತು 8 ಫೂಟ್ ಆಗಲಿಟ್ಟು ಒಂದು 5 ಫೂಟ್ ಒಂದು ಸಸಿ ಮಾಡ್ತಾರ, 2 ಫೂಟ್ ಒಂದು ಹಚ್ತಾರ. ಹಿಂಗ ಆಗೋದ್ರಿಂದ ಅಲ್ಲಿ ಆಳಿನ ಖರ್ಚು ಕಮ್ಮಿ ಬರ್ತತಿ. ಕಬ್ಬಿನ ಅಗಿ ತಯಾರು ಮಾಡಿ ಹಚ್ಚೋದ್ರಿಂದ ಖರ್ಚು ಕಮ್ಮಿ ಆಗತ್ತೆ. ಇಂಥವೆಲ್ಲ ಆಳಿನ ಒಂದು ನಿರ್ವಹಣೆ ಬಗ್ಗೆ ನಾವು ವಿಷಯಗಳನ್ನು ಮಂಡನೆ ಮಾಡ್ತೀವಿ. ಅಲ್ಲಿ ಅವ್ರು ನಾವು ತಿಳ್ಕೊಂಡು ಮಾಡ್ಕೋತ ಹೋಗ್ಬೇಕು. ಒಕ್ಕಲ್ತನ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಯರಿಯಿಂದ ಆಗುವುದಲ್ಲ, ಪ್ರಾಕ್ಟಿಕಲ್ ನಾವು ರೈತರು ದಿವಸ ದಿವಸ ಚೇಂಜ್ ಮಾಡ್ಕೋತ ಹೋದಾಗ ಎದುರಾಗ ಲಾಭ ಆಕೈತೆ ಅನ್ನೋದು ನೋಡಿ ನಾವು ಆಳನ್ನು ಕಡಿಮೆಯಲ್ಲಿ ಉಪಯೋಗ ಮಾಡಕತ್ತೇವೆ ಸದ್ಯ. ಬಹಳ ಸಂತೋಷ ಆನಂದ ಬಸಪ್ಪ ಅವರೇ. ತಾವೊಬ್ಬ ಪ್ರಗತಿಪರ ರೈತರು ಇದ್ದೀರಿ, ನೀವು ಸಾಕಷ್ಟು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿದ್ದೀರಿ, ಮತ್ತು ಸಾಕಷ್ಟು ಕೃಷಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಒಂದು ಇಳುವರಿ ಮತ್ತು ನಿಮ್ಮ ಒಂದು ತಳಿಯನ್ನು ಕೂಡ ನೀವು ಪರಿಚಯ ಮಾಡಿಸಿದ್ದೀರಿ. ನಿಮ್ಮ ಅನುಭವನ ನಮ್ಮ ಜೊತೆಗೆ ಯಾಕೆ ನೀವು ಹಂಚಿಕೊಳ್ಬಾರ್ದು? ಈಗ ನಾನು ಚೀನಾ ದೇಶಕ್ಕೆ ಹೋಗಿದ್ದೀನಿ ಸರ್. ಅಲ್ಲಿ ಚೀನಾ ದೇಶದಲ್ಲಿ 18 ತಾಸು ದುಡ್ತಾರ, ಎತ್ತರ 4 ಫೂಟ್ ಅಟ್ಟ ಇರ್ತಾರ, 12 ಕಮ್ಮಿ ಕೆಲಸದಲ್ಲಿ ಹೆಚ್ಚು ತೊಡಗ್ತಾರ. ಅವ್ರು ಅಷ್ಟು ಶ್ರಮಜೀವಿಗಳಿದ್ದಾಗ ತಾವ ದೇಶ ಮುಂದೆ ಬರ್ತೈತೆ. ನಾವು ಒಟ್ಟ ಶ್ರಮ ಆಗಬೇಕು. ನಾವು ಇವತ್ತು ನೆಗ್ಲೆಕ್ಟ್ ಆಗೇವಿ, ಸೋಮಾರಿಗಳಾಗೋದ್ರಿಂದ ನಮ್ಮ ಶರೀರನು ಹಾಳು ಮಾಡ್ಕೊಂಡೇವಿ. ದೇಹ ದಂಡನೆ ಆದಾಗ ಮಾತ್ರ ನಮ್ಮ ಆರೋಗ್ಯ ಹೆಚ್ಚಿರ್ತೈತಿ, ನಮ್ಮ ಆವೇಶ ಸಿಗ್ತೈತಿ. ನಾವು ದೇಹ ದಂಡನೆ ಬಗ್ಗೆ ಅತಿ ಕಡಿಮೆ ನಿರ್ಲಕ್ಷ್ಯ ಮಾಡಿವಿ. ಸುಖದಿಂದ ಇರೋಣಪ್ಪ, ಸುಖ ಅದರಲ್ಲಿ ಸಿಗುದಿಲ್ಲ. ನಾವು ದಿವಸ ಭೂಮಿಯಲ್ಲಿ ದುಡಿದ ದಿವಸಕ್ಕೆ ಒಂದು 3 ಹೊತ್ತು ಬೆವರು ನಮಗೆ ಯಾವಾಗ ಬರ್ತೈತೆ ಅವಾಗ ನಾವು ಸುಖದಿಂದ ಇರ್ತೇವೆ. ನಮ್ಮ ಶರೀರ ಸಂಪತ್ತು ಇರ್ತೈತಿ. ಮೊದಲು ಶರೀರ ಸಂಪತ್ತು ನೋಡಬೇಕು. ನಮ್ಮ ಶರೀರ ಸಂಪತ್ತು ಆಗ 3 ಸಲ ದಿವಸಕ್ಕೆ ದೇಹ ದಂಡನೆ ಆಗ್ಲೇಬೇಕು. ಅಂದಾಗ ಮಾತ್ರ ಶರೀರಕ್ಕೆ ಒಂದು ಸುಖ ಐತಿ. ಆ ತರ ದುಡಿದ್ರೆ ಮಾತ್ರ ಬೆಳೆಗೆ ನಿಶ್ಚಿತವಾಗಿ ಬೆಳೆ ಬರ್ತೈತಿ. ಭೂಮಿ ಆಕಾಶ ನಾವು ನಿಸರ್ಗ ನಂಬಿದವರು. ನಾವು ಒಕ್ಕಲ್ತನದಲ್ಲಿ ಲಾಭ ಇಲ್ಲ ಅಂದ್ರೆ ನಾನು ಬಿಡುದಿಲ್ಲ. 1 ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟು 2 ರೂಪಾಯಿ ಮಾಡ್ಬೇಕಂದ್ರೆ 7 ವರ್ಷ ಬೇಕು ಡಬಲ್ ಮಾಡ್ಬೇಕಂದ್ರೆ. ಅದೇ ಒಂದು ಕಾಳನ ಭೂಮಿಯಲ್ಲಿ ಹಾಕಿದ್ರೆ 3 ತಿಂಗಳದಾಗ ಅಥವಾ 4 ತಿಂಗಳದಾಗ 1000 ಪಟ್ಟು ಹೊರಗೆ ಬರುವಂತದ್ದು ಭೂಮಿ ತಾಯಿ ಕೊಡ್ತಾವ. ನಿಸರ್ಗದತ್ತ ಬರುದು ಅದನ್ನ ಅದರ ಮೇಲೆ ನಂಬಿಕೆ ಮಾಡ್ಬೇಕು. ದಿವಸ ಜಮೀನ್ ಕಂಪಲ್ಸರಿ ಹೋಗ್ಬೇಕು. ನೀವ್ ಹೆಂಗ ನೌಕರಿ ಮಾಡೋ ಡ್ಯೂಟಿ ಮಾಡಕ್ ಕಂಪಲ್ಸರಿ ಬರ್ತಿರೋ 10-5 ಗಂಟೆ ತನ, ನೀವು 10-5 ಗಂಟೆ ತನ ಹೋಗ್ಬೇಡ್ರಿ. ನೀವು 10-12 ತನ 2 ತಾಸು ಹೋಗ್ಬೇಡ. ದಿವಸ ಡೈಲಿ 2 ತಾಸು ಹೋಗ್ಬಂದ್ರೆ ನೌಕರಿ ಮಾಡೋ ಹೆಚ್ಚು ಪಗಾರ ಅಲ್ಲಿ ಸಿಗ್ತದೆ. ಅಷ್ಟು ನೆಮ್ಮದಿಯಿಂದ ಅಲ್ಲಿ ಹೋಗ್ಬೇಕು, ಭಕ್ತಿಯಿಂದ ಹೋಗ್ಬೇಕು. ಹಂಗ ಯಾರ ಕಾಟಾಚಾರಕ್ಕಲ್ಲಿ ನಾವು ಹೋಗ್ಬಾರ್ದು. ನಿಮ್ಮ ಬಸಪ್ಪವರೇ, ಇನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ, ನಿಮ್ಮ ಯಾವ ಸ್ಥಾನಗೆ ಪ್ರಶಸ್ತಿಗಳು ಸಿಕ್ಕು? ನಿಮ್ಮ ಅನುಭವ ಸ್ವಲ್ಪ ಹಂಚಿಕೊಡಲ್ಲ. ಈಗ ನನ್ಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಾದ್ರೆ ಫಸ್ಟ್ ನಾನು ಗುರುತಿಸ್ತವ್ರಂದ್ರೆ ನಾಗುಲ್ಡಕ್ಕರ ಅಪ್ಪಾರ ಪುತ್ರಣಿ ಅವರು ಮಾಡುವಾಗ ಸಿದ್ದೇಶ್ವರ ಅಪ್ಪಾರಜಿಯವರ ಸಮ್ಮುಖದಲ್ಲಿ ಬಿಜಾಪುರ ಜಿಲ್ಲೆ ಸಾಂಪ್ರದಾಯಿಕ ಕೃಷಿಕ ಅಂತ ಒಬ್ರು ಕೊಕ್ರೆ ಅಂತ ಬಬಲೇಶ್ವರದವರು ನನ್ನ ಹೆಸರು ಸೂಚನೆ ಮಾಡಿದ್ರು. ನಾನು ಬಂದೆ ಅಲ್ಲಿ ಸ್ವೀಕಾರ ಮಾಡಿದ್ಮೇಲೆ ಬಹಳ ಮಂದಿ ಗುರುತಿಸಿ ನನ್ನ ಮಾತಾಡಿಸಿ ನನ್ನ ತೋಟಕ್ಕೆ ಬರಾಕತ್ತಿದ್ರು. ಆ ಬಂದ ಮೇಲೆ ನೋಡಿದ್ರು, ಆ ಭೂಮಿಯ ನೋಡಿದ್ರು, ಒಳಗೆ ಕಾಲಿಟ್ಟರೆ ಗೊತ್ತಾಯ್ತು. ಒಬ್ರು ಬೆಂಗಳೂರಿನ ಅಧಿಕಾರಿಗಳು ಬಂದಿದ್ರು, ಒಳಗೆ ಹೋಗಿ ವಾಪಸ್ ಒಳಗೆ ಬಂದ್ರು. ಸರ್ ಒಳಗೆ ಬರ್ರಿ ಅಂತ ಬೇರೆ ಸಣ್ಣ ಅಧಿಕಾರಿಗಳು ಕೇಳಿದ್ರು. ಅದು ಯಾವುದೇ ಒಂದು ಅಡಿಗೆ ಮಾಡಾಗ ಒಂದು ಅಣ್ಣ ಕುದ್ದೈತಿಲ್ಲ ನೋಡಿ ಒಂದೇಗಳ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ. ಒಳಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳೋದು ಅವಶ್ಯಕ. ಅಲ್ಲಿ ಭೂಮಿ ಮೇಲೆ ಅಡ್ಡಾಡಿದ್ರೆ ಸ್ಪಂಜಿದ ಮೇಲೆ ಗಾದಿ ಮೇಲೆ ಅಡ್ಡಾಡಿದಂಗತಿ. ಅಷ್ಟು ಅಲ್ಲಿ ಸೂಕ್ಷ್ಮಾನ ಜೀವಿಗಳದವ. ನಾ ಇಲ್ಲದಾಗ ನಮ್ಮ ಮಕ್ಕಳನ್ನ ನಮ್ಮ ಅಣ್ಣನ ಮಕ್ಕಳನ್ನ ಕೇಳಿದ್ರು, ನಿಮ್ ಕಾಕಾರ ಒಬ್ರು ಮಾತಾಡ್ತಾರ ಅಡ್ಡಾಡ್ತಾರ ಹೇಳ್ತಾರ, ನೀವೇನು ಅವ್ರಿಲ್ಲಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಿದ್ರು ಫೋನ್ ಹಚ್ತಾರ, ಅವ್ರು ಏನ್ ಹೇಳ್ತಾರೆ ಚಾಚು ತಪ್ಪದೆ ಮಾಡ್ತೇವೆ. ಅವ್ರ ಮಾರ್ಗದರ್ಶನ ಹೊಂಟೇವಿ, ಅದಕ್ಕೆ ನಾವು ಇಷ್ಟು ಇದನ್ನ ಮಾಡಕ್ ಸಾಧ್ಯ ಐತಿ. ನಮಗೂ ಅವರಿಂದ ಬರ್ತದಾರ ಅವ್ರೆಲ್ಲಾರ ಸಂಪರ್ಕದಾಗ ಇರ್ತೇವೆ. ನಿಮ್ಮಲ್ಲಿ ಒಂದು ವಿಪರೀತ ಅನುಭವ ಇರೋದ್ರಿಂದ ಅಂದ್ರೆ ಮಾತುಗಳು ವಾಗ್ಜರಿ ಕೇಳ್ತಾ ಇದ್ರೆ ಏನು ಹೇಳ್ಬೇಕು ಏನು ಹೇಳ್ಬಾರ್ದು ಅಂದ್ರೆ ಯಾವ್ದನ್ನ ಹಂಚಿಕೊಳ್ಳಿ ಅನ್ನೋ ಒಂದು ದುಗುಡ ಒಂದು ಸಂತೋಷ ಅದೇ ಅಂತ ಅನ್ಕೋತೀನಿ. ಈಗ ನೀವು ಕೃಷಿ ಮೇಳಗಳು ಕೂಡ ಭಾಗವಹಿಸ್ತೀರಿ, ಕೃಷಿ ಮೇಳಗಳು ಬಹಳ ಯಾಕಂದ್ರೆ ನಮ್ಮ ರೈತರಿಗೆ ಏನು ಹೊಸ ಮಾಡಬೇಕು ಅಥವಾ ಅಂದ್ರೆ ಒಂದು ಸ್ವಲ್ಪ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆ ಹೊಸ ಏನೇನು ಹೊಸ ರೈತರಿದ್ದಾರೆ ಪ್ರಗತಿಪರ ರೈತರಿದ್ದಾರೆ ಹೊಸ ಹೊಸ ತೆಳಗಳಿದ್ದಾವೆ ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನೀವು ಕೂಡ ನಿಮ್ಮ ಇಳುವರಿ ತೆಗೆದುಕೊಂಡು ಹೋಗಿ ನೀವೆಲ್ಲ ಪರಿಚಯ ಮಾಡಿಸಿದ್ರೆ ಏನೇನು ಮಾಡಿದ್ರೆ ನೀವು? ನಾವು ಇಲ್ಲಿ ಕಬ್ಬು ಬೆಳಿತೇವಲ್ಲ ಕಬ್ಬಿನ ವೆರೈಟಿಗಳನ್ನು ಒಯ್ತೇವೆ ಸರ್. ಈಗ ಈ ಫ್ಯಾಕ್ಟರಿ ಅವರು ಯಾವ್ದು ರಿಕವರಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ ಆ ಕಬ್ಬನ್ನು ಅವರು ಫ್ಯಾಕ್ಟರಿ ಅವರು ತಗೋತಿರ್ತಾರೆ. ಅಂತ ಕಬ್ಬುಗಳ ನಮ್ಮ ಇರದಾಗ ಸಾಕಷ್ಟು ಇಳುವರಿ ಬರೋಂತ ಒಂದು ಎಕರೆಗೆ 200 ಟನ್ ಬೆಳೆಯಂತ ಕಬ್ಬರು ಗಿಡದವು ಅವನ್ನೆಲ್ಲ ಹೆಚ್ಚಿದ್ರೆ ನಮ್ಮ ಫ್ಯಾಕ್ಟರಿ ಅವರಿಂದ ತಗೊಳ್ದಲ್ಲ ಅದು ಹಂಗೆ ಮೂಲಿ ಬೀಳ್ತೈತಿ. ಹಂಗಾಗ ಬೈದಿರಬಾರ್ದು, ನಮ್ಮ ಫ್ಯಾಕ್ಟರಿಗೆ ಅನುಕೂಲ ಆಗಂತ ಫ್ಯಾಕ್ಟರಿಗೂ ಲಾಭದಾಯಕ ಆಗಿರಬೇಕು, ನಮ್ಮ ರೈತರಿಗೂ ಲಾಭ ಆಗಬೇಕು. ಅಂತ ತಳಿಗಳನ್ನು ನಾವು ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ, ಒಂದು 10-12 ವೆರೈಟಿ ಹಚ್ಕೊಂಡಿವಿ. ಅದರಲ್ಲಿ ಫ್ಯಾಕ್ಟರಿ ಅವರು ಶಿಫಾರಸು ಮಾಡಿದಂತ ನಾವು ರೈತರಿಗೆ ಕೊಡ್ತೇವೆ. ಇಂಥ ತಳಿ ಬೆಳೀರಿ, ಇದಕ್ಕೆ ರೋಗ ಇದು ಹೂ ತೆಗೆಯುವುದಿಲ್ಲ, ಇದಕ್ಕೆ ಜವಳ ಸವಳ ಜಮೀನು ಇದ್ರೂ ಇದು ಬರ್ತೈತಿ, ಇದು ಕಡಿಮೆ ನೀರು ಇದ್ರೂ ಬರ್ತೈತಿ, ದೌಡ ಹಂಗಾಮಿನೊಳಗೆ ಇದು ಕಟಾವಿಗೆ ಬರ್ತೈತಿ, ನೀವು ಇದ್ರ ಮಾಡ್ರಿ, ನೀರು ಜಾಸ್ತಿ ಇದ್ದವ ಸವಳ ಇದ್ದವ ಇಂಥ ತಳಿಗಳನ್ನು ಉಪಯೋಗ ಮಾಡ್ರಿ, ಅವ್ರಿಗೆಲ್ಲ ಅದ್ರ ಮಾಹಿತಿ ಕೊಡ್ತೇವೆ. ಈರುಳ್ಳಿ ಮಳೆಗಾಲದಲ್ಲಿ ಯಾವ್ಯಾವ ಬೆಳಿಬೇಕು, ಬ್ಯಾಸಿಗೆಯಲ್ಲಿ ಯಾವ ಬೆಳಿಬೇಕು, ನೀವು ಎಂತ ತಳಿಗಳನ್ನು ಬೆಳೆದು ಶೇಖರಣೆ ಮಾಡಕ್ಕೆ ಯಾವ ಗುಣಮಟ್ಟದ ಇರ್ತದೆ, ರಫ್ತು ಮಾಡಬೇಕಾದ್ರೆ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡಬೇಕಾದ್ರೆ ಯಾವ ಕ್ವಾಲಿಟಿ ಬೆಳಿಬೇಕು, ಮತ್ತು ಅದನ್ನ ಪಾಕಿಟ್ ಹೆಂಗ್ ಮಾಡಬೇಕು, ಅಂತವೆಲ್ಲ ಅನುಭವಗಳನ್ನ ನಮ್ಮ ರೈತರಿಗೆ ಹಂಚಿಕೊಡ್ತೇವೆ. ಈಗ ತೃಣಧಾನ್ಯಗಳ ಬಗ್ಗೆ ಭಯಂಕರ ಎಲ್ಲ ಕಡೆ ಬೇಡಿಕೆ ಐತಿ, ಅವೆಲ್ಲ ಹಿಂದಕ ಹಾರ್ಕ ನವಣಿ ಎಲ್ಲ ಹೋಗ್ಬಿಟ್ಟವು. ಅವೆಲ್ಲ ಮಾಡುವಂತದ್ದು ಒಂದು ಯೋಜನೆ ನಮ್ಮ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಮಂದಿ ಎಸ್ಟಿ ಪಾಟೀಲ್ ಮಾಡಕತ್ತಾರೀಗ, ಅವೆಲ್ಲ ಅಂತ ತೃಣಧಾನ್ಯಗಳನ್ನ ಸಹಿತ ಇಡಾಕತ್ತೀವಿ, ಅವನ್ನ ಸಹಿತ ರೈತರಿಗೆ ಕೊಟ್ಟು ಪರ್ಚೇಸ್ ಬೀಜ ಮಾಡ್ತೀವಿ, ಹಳೆ ಬೀಜಗಳನ್ನ ಕಯರ್ ನೀವು ಮುಂದೆ ನಮ್ಮ ರೈತರಿಗೆ ಅನುಕೂಲ ಆಗತ್ತಿ. ಆ ಹೊಸದೆಲ್ಲ ಹೋಗತ್ತಿ, ನಮ್ಮ ಮತ್ತೆ ಹಳೆ ಕಾಲ ಬರ್ತೈತಿ, ಹಳೆ ಕಾಲಕ್ಕೆ ನಾವು ಹೊಂದ್ಕೋಬೇಕಾಗಿತ್ತು. ನೀವು ಹಳೆದನ್ನ ನಾವು ಮಾಡ್ರಿ ಅಂತ ನಮ್ಮ ರೈತರ ಮಾರ್ಗದರ್ಶನ ಮಾಡ್ತೇವೆ ಸರ್. ವರ್ಷ ನಂದು ಸಪರ್ ನಿಮ್ ಜೊತೆ ಮಾತಾಡ್ರೆ ಬಹಳ ಸಂತೋಷ ಆಯ್ತು. ಈಗ ನಮ್ಮ ಒಂದು ಮಾರುಕಟ್ಟೆ ವ್ಯವಸ್ಥೆ ಏನಿದೆಲ್ಲ, ಸಾಕಷ್ಟು ರೈತರು ಅಸಮಾಧಾನ ಅವ್ರಿಗಿದೆ, ಸರ್ಕಾರ ಮಾಡುವಂತ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪ ದೋಷಗಳಿವೆ, ಆಮೇಲೆ ಮಾರುಕಟ್ಟೆಯಲ್ಲಿ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆ ಅವ್ರು ನಿಜವಾಗಿ ಸರ್ಕಾರದ ವ್ಯವಸ್ಥೆ ಆದ್ರೆ ಯಾಕೆ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ನಮ್ಮ ರೈತರನ್ನ ಯಾಕೆ ತಲುಪ್ತಾ ಇಲ್ಲ? ಅದು ಸರ್ಕಾರ ವ್ಯವಸ್ಥೆ ಸರಿ ಐತೆ ಅಂತ ನಾನು ಒಪ್ಕೋತೀನಿ, ಆದ್ರೆ ಕಾಗದದಲ್ಲಿ ಅಷ್ಟೇ ಇರುತ್ತೆ ಸರ್, ಮೇಲ್ನೋಟಕ್ಕೆ ಇರುವುದಿಲ್ಲ. ನಾವು ಯಾರು ದಲ್ಲಾಳಿ ತಗೊಳ್ಳೋದಿಲ್ಲ, ರೈತರಿಗೆ ಮುಕ್ತ ಮಾರುಕಟ್ಟೆ ಅಂತ ಬೆಂಗಳೂರಿನಲ್ಲಿ ಸಹಿತ ಹೇಳ್ತಾರೆ. ಹಿಂದ್ ಬೆನ್ಪಾನ್ ಮೇಲೆ ಅದು ಕಾರ್ಬನೇಟ್ ಬರೀದಿಲ್ಲ, ಬೆನ್ಪಾನ್ ಮೇಲೆ ಅವ್ರು ಎಷ್ಟು ಮುರಿಬೇಕಾಟ ಮುರಿತಾರೆ. 2 ಉಳ್ಳಾಗಡ್ಡೆ ಸವಾಲ್ ಮಾಡಿ 2 ಅಥವಾ 3 ಒಬ್ಬ ವ್ಯಾಪಾರಿ ಕೈ ಕೊಡ್ತಾರೆ, ದಲ್ಲಾಳಿ ಕೈ, ಅದರಲ್ಲೇ ಪರ್ಸೆಂಟ್ 10 ರೂಪಾಯಿ 20 ರೂಪಾಯಿ ಇರ್ತದೆ, ಕೊಟ್ಟದ್ರ ಮೇಲೆ ಇರ್ತದೆ. ಅದು ನಮ್ಮ ರೈತರಿಗೆ ಒಟ್ಟು ಗೊತ್ತು ಮಾಡಿಕೊಡುದಿಲ್ಲ. ನಮ್ಮ ರೈತರಿಗೆ ಯಾವಾಗಲೂ ಬೆನ್ನಿ ಚೂರಿ ಹಾಕ್ತಾನೆ ಇರ್ತಾರೆ. ನಮ್ಮ ರೈತರು ಸ್ವಂತ ಕೂತ ಮಾರಾಟ ಮಾಡೋದನ್ನು ಕಲಿಯುವುದಿಲ್ಲ. ನನ್ನ ಒಂದು ಅನುಭವ ಹೇಳಿದ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಳ್ಳಾಗ ಒಂದು 1/2 ತೊಲೆ ಬಂಗಾರ ಇರುದಿಲ್ಲ, ತಾಳಿ ಬಿಟ್ಟು ಮತ್ತೊಂದು ಇರುದಿಲ್ಲ. ಅದೇ ಒಬ್ಬ ವ್ಯಾಪಾರಸ್ಥನ ಹೆಂಡತಿ ಹೋಗಿದ್ರೆ ಆಕೆ ಬಗ್ಗೆ ನೋಡಕ್ ಬರುದಿಲ್ಲ, 25-30 ತೊಲೆ ಬಂಗಾರ ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾಳ. ಅವರು ನಾವು ಏನು ಬೆಳಿತೀವಿ ಅದಕ್ಕೆ ಬೆಲೆ ಕಟ್ಟಕ್ ನಮ್ಗೆ ರೈತಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬೆಲೆ ಕಟ್ತಾರೆ ಇದಕ್ಕೆ, ಇಂತಿಷ್ಟೇ ಕೊಡಬೇಕು ಅಂತೇಳಿ. ಇವತ್ತು ನಮ್ಮಲ್ಲಿ ಈರುಳ್ಳಿ 5 ರೂಪಾಯಿ ಕೆಜಿ ತಗೊಂಡ್ರೆ ಅಲ್ಲಿ 25 ರೂಪಾಯಿ ಕೆಜಿ ಮಾಡ್ತಾರೆ ಬೆಂಗಳೂರಲ್ಲಿ, ಅಷ್ಟು 4 ಪಟ್ಟು ಬೆಂಗಳೂರಲ್ಲಿ ಜಾಸ್ತಿ ಮಾಡ್ತಾರೆ. ಅವರು ಅಷ್ಟು ಲಾಭದಾಯಕ ಗಳಿಸ್ತಾರೆ. ನಾವು 4 ತಿಂಗಳು ಬೆಳೆಸಿ 4 ತಿಂಗಳು ಸ್ಟಾಕ್ ಮಾಡಿ ಮಾಡಿದ್ರೆ ನಮ್ಗೆ ಲಾಭ ಇರುದಿಲ್ಲ, ಅವ್ರು ಒಂದೇ ದಿವಸದಲ್ಲಿ ಅಷ್ಟು ಲಾಭ ತಗೋತಾರೆ. ಅದಕ್ಕೆ ಆ ವ್ಯತ್ಯಾಸ ಬಹಳ ಐತಿ. ಸರ್ಕಾರ ಅದಕ್ಕೆ ಬಹಳ ಸ್ಪಂದನೆ ಮಾಡಬೇಕು ನಮ್ಮ ರೈತರಿಗೆ. ಅಂದಾಗ ಮಾತ್ರ ಇವು ಸಾಯುವಂತ ನಿಂದಿರ್ತಾವ, ಅದು ನಿಂದಿರೋದೇ ಇದೇ ಕಾರಣ. ನಂದ ಬಸಪ್ಪ ಅವರೇ, ಇನ್ನು ಹೇಳಿದ್ರೆ ಅಂದ್ರೆ ಒಬ್ಬ ರೈತಿಗೆ ಏನಾದ್ರೂ ಒಂದು ಜೀವನದ ಯಶಸ್ವಿ ಆಗ್ಬೇಕು ಅಂದ್ರೆ ವ್ಯಾಪಾರನ ತಗೊಳ್ರಿ, ರೈತನ ತಗೊಳ್ರಿ, ಒಂದು ಬಂಡವಾಳ ಬಹಳ ಮುಖ್ಯ. ಬಹಳ ಮಂದಿ ಇವತ್ತು ರೈತರು ಬಂಡವಾಳ ಇಲ್ಲ ಅಂತ ಹೇಳಿ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಸಾಲದ ಸೂಲಕ್ಕೆ ಸಾಕಷ್ಟು ಬಲಿ ಆಗ್ತಾ ಇದ್ದಾರೆ. ಬಹುಶಃ ಈ ಆತ್ಮಹತ್ಯೆ ಒಂದು ಸರಣಿಗೆ ಇದು ಒಂದು ಕಾರಣ. ಅಂದ್ರೆ ಸಾಲವಿಲ್ಲದೆ ಜೀವನ ಮಾಡಬೇಕು, ಬಂಡವಾಳವನ್ನ ನಾವು ಇಲ್ಲ ಅಂದ್ರೆ ಕೂಡ ಮೊದಲು ತಗೊಳ್ಳೋ ಸಾಲ ಅದು ನಿಧಾನಕ್ಕೆ ಸಾಲದ ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಬಂಡವಾಳ ಜಾಸ್ತಿ ಮಾಡ್ಕೊಳ್ಬೇಕು. ಆ ಒಂದು ಪ್ರಯೋಗವನ್ನು ಯಶಸ್ವಿಯಾಗಿ ತಾವು ಮಾಡಿದಕ್ಕೆ ಇವತ್ತು ಪ್ರಗತಿಪರ ರೈತರಾಗಿದ್ದೀರಿ. ನಿಮ್ಮ ಅನುಭವದ ಹಿನ್ನೆಲೆಯೊಳಗೆ ಹೇಗೆ ನಾವು ಬಂಡವಾಳವನ್ನು ಹೇಗೆ ತೊಡಗಿಸಿಕೊಳ್ಬೇಕು ನಮ್ಮ ರೈತರು? ಯಾಕಂದ್ರೆ 13 ಎಕರೆಯಿಂದ ನೀವು 120 ಎಕರೆವರೆಗೆ ನೀವು ಬೆಳೆದಿದ್ದೀರಾ, 10 ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಜೀವನ ಮಾಡಿದ್ದೀರಾ. ಸೊ ಇಷ್ಟು ಯಶಸ್ವಿಯಾಗಲಿಕ್ಕೆ ನೀವು ಬಂಡವಾಳವನ್ನು ಸರಿಯಾಗಿ ಮಾಡೋದನ್ನು ಕಲಿತಿದ್ದೀರಾ. ಸೊ ಅದನ್ನು ನಮ್ಮ ರೈತರ ಜೊತೆ ಯಾಕೆ ಹಂಚ್ಕೋಬಾರ್ದು? ಈಗ ನಮ್ಮ ರೈತರು ನಾವು ಸಾಲ ಮಾಡ್ಬೇಕು, ಫಸ್ಟ್ ಸಾಲ ಬಂಡವಾಳ ಹಾಕಲಾರ್ದ ಯಾವ್ದು ಬೆಳೆ ಬರುದಿಲ್ಲ. ಮೂಲ ನಮ್ದು ನೌಕರಿ ಇರುದಿಲ್ಲ, ಏನಿರುದಿಲ್ಲ, ನಾವು ನಿಸರ್ಗ ನಂಬಿ ಬದುಕಿದವರು. ಒಬ್ಬ ಸಾಹುಕಾರ ಅಂತೇಳಿ, ಒಬ್ಬ ವ್ಯಾಪಾರಿ ಅಂತೇಳಿ ನಾವು ದುಡ್ಡು ತಗೊಂಡು ಕಡಿಮೆ ಇಂಟ್ರೆಸ್ಟ್ ನಲ್ಲಿ ಕಡಿಮೆ ಯಾರು ಕೊಡ್ತಾರೆ ಅವ್ರ ಕಡೆ ಹುಡುಕಾಡಿ ತಗೊಂಡು ನಾವು ಬೆಳೆ ಬೆಳೆದೇವ ಅಂದ್ರೆ ಆ ಬಂದ ಉತ್ಪನ್ನದಲ್ಲಿ ಅದನ್ನ 25% ನಾವು ಒಂದ್ಸಲ ಉಳಿಸಬೇಕು, ಮುಂದಿನ ಸಲ 30% ಉಳಿಸಬೇಕು, ಹಿಂಗ್ ಉಳಿಸ್ಕೋತ ನಮ್ಮ ಸ್ವಂತ ಬಂಡವಾಳ ಮಾಡ್ಕೋಬೇಕು. ನಾವು ಪ್ರತಿ ಬೆಳೆ ಬಂದ ಸತ್ತ ನಮ್ಮ ಸಾಲಗಾರ ನಾವು ವ್ಯಾಪಾರಿ ಅಂತೇಳಿ ಹೋಗಿ ಸಾಲ ತಗೊಂಡೇವಂದ್ರೆ ಅದ್ರದ್ದು ನಾವು ದುಡ್ದದೆಲ್ಲ ಅಲ್ಲೇ ಆಗಿಬಿಡುದು. ಆಯ್ ನೋತದ್ದು ಮೊಮ್ಮಗನ ಹುಡುದಾರಕಂತ ಒಂದು ಹಿರಿಯರ ಗಾದಿ ಮಾತೈತಿ, ಅದೇ ತರ ಹೋಗ್ಬಿಡ್ತೈತೆ ನಮ್ದು. ಹಂಗ ಆಗ್ಲಾರ್ದಾಗ ನಾವು ನೋಡ್ಕೊಳ್ ಕಲಿಬೇಕು, ನಮ್ದು ಬಂಡವಾಳ ಉಳಿಸ್ಕೋಬೇಕು. ಈಗ ಒಮ್ಮೆ ನಾವು ಟಾಟಾ ಬಿರ್ಲಾ ಆಗಕ್ಕ ಜನರ ದಡ್ಡಿಗತಿ ಆಗಕ್ಕೆ ಹೋಗ್ಬಾರ್ದು. ನಾವು ನಮ್ಕಿಂತ ಕೆಳಗೆ ನಾವು ನೋಡಿ ನಾವು ಜೀವನ ಮಾಡ್ಬೇಕು. ಇದು ಬಂದ್ಬಿಡ್ತಾವ. ಈ ಸದ್ಯಕ್ಕೆ ನಮ್ಮ ರೈತರ ಆತ್ಮಹತ್ಯೆಗೆ ಅದೇ ಬರ್ತೈತಿ. ಅವ ಸಾಲಗಾರ ಬಂದ ಮನೆ ಮುಂದೆ ಒಂದ್ ಸಲ ಬಿಟ್ಟು ಎರಡನೇ ಸಲ ಕೇಳಿ ನನ್ನ ಮರ್ಯಾದೆಗೆ ಹಂಚಿ ಏನಾರ ಮಾಡ್ಕೋತಾನ. ಅದಕ್ಕೆ ಹಂಗ ಆಗ್ಲಾರ್ದಾನ ಹಂತ ಹಂತವಾಗಿ ನಾವು ಆ ಸಾಲಗಳನ್ನ ಕಡಿಮೆ ಮಾಡಿ ನಮ್ಮ ಸ್ವಂತ ಬಂಡವಾಳ ಉಪಯೋಗ ನಾವು ಯಾವಾಗ ಅಧಿಕಾರಿಗಳು ನೌಕರಿ ಮಾಡೋರು ಯಾವ ರೀತಿ ಬೆಳೀತಾರ, ತಮ್ಮ ಖರ್ಚ ಯಾವ ವೆಚ್ಚ ಯಾವ ರೀತಿ ಮೇಂಟೈನ್ ಮಾಡ್ತಾರ, ನಾವು ಆ ರೀತಿ ಹೋದಾಗ ಮಾತ್ರ ನಾವು ರೈತರು ಮುಂದ್ ಬರಕ್ ಸಾಧ್ಯ ಆಗತ್ತೆ. ಸಂತೋಷ ಆನಂದ ಬಸಪ್ಪ ಅವರೇ, ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡಿ ಬಹಳ ಒಂದು ಸಂತೋಷ ಆಯ್ತು. ನಮ್ಮ ಸಾಕಷ್ಟು ಮಾತಾಡಿದಂತ ವಿಷಯಗಳು ರೈತರ ಕಣ್ಣು ತರಿಸುವಂತ ಇದನ್ನ ನಮ್ಮ ರೈತ ಬಾಂಧವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಂತ ನಾವು ಆಸಿಸ್ತೀವಿ. ಒಂದು ಕೊನೆ ಪ್ರಶ್ನೆ ಅಂದ್ರೆ, ಏನಾದ್ರೂ ಯೋಜನೆಗಳು ಮುಂದೆ ಇದೆಯಾ, ಏನಾದ್ರೂ ಮತ್ತೆ ಮಾಡಬೇಕು ಅಂತಿದೆಯಾ? ಸಾಕಷ್ಟು 120 ಎಕರೆವರೆಗೆ ನೀವು ಅಭಿವೃದ್ಧಿ ಮಾಡಿದೀರಾ, ಅವ್ಯಕ್ತ ಕುಟುಂಬದಲ್ಲಿ ಎಲ್ಲರ ಜೊತೆ ಏನು ಅಂದ್ರೆ ಹೇಗೆ ಅದು ಹೇಗೆ ಮಹಿಳೆ ಜೀವನ ಮಾಡ್ತಾ ಇದ್ದೀರಾ, ಮತ್ತೆ ಮುಂದಿನ ಯೋಜನೆಗಳು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ? ನನ್ನ ಬಸಪ್ಪ ಅವರೇ, ಈಗ ನಾನು ಒಬ್ಬ ಯಾವ ತರ ಜೀವನ ಮಾಡಿನ ಅದೇ ತರ ಮುಂದಿನ ಪೀಳಿಗೆನು ಸಹಿತ ನಮ್ಮ ದೇಶಕ್ಕೆ ಅನ್ನ ಹಾಕೋರು ಎಲ್ಲರೂ ನೌಕರಿ ಮಾಡಕ್ ಹೋಗ್ಬಿಟ್ರೆ ಈ ದೇಶಕ್ಕೆ ಅನ್ನ ಹಾಕೋರು ಬಹಳ ಕಡಿಮೆ ಆಕಾರ. ಇದು ಕಡಿಮೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಯಾರ ಮನೆಯಲ್ಲಿ ನೌಕರಿ ಮಾಡಬೇಡ್ರಿ, ಎಲ್ಲರೂ ಒಕ್ಕಲ್ತನಕ್ಕೆ ಬರ್ರಿ ಅಂತ ನಾನು ಏನು ಹೇಳ್ಕೊಂಡ್ ಬಂದಿನ. ನನ್ನ ಮಗ ಅಥವಾ ಶಶಿ ಅವರಿಬ್ರು ಬಂದ್ಮೇಲೆ ಅವರು ಈಗ ನನಗೆ ಇಂಗ್ಲಿಷ ಹಿಂದಿ ಬರುದಿಲ್ಲ, ಇವು ಲ್ಯಾಪ್ಟಾಪ್ನಾಗ ಏನು ಮಾಡ್ಬೇಕಂದ್ರೆ ನೆಟ್ನಾಗ ಹೋಗಕ್ ಬರುದಿಲ್ಲ, ಏನು ಬರುದಿಲ್ಲ, ಅವ್ರ ಸಹಾಯನ ತಗೋಬೇಕಾಗಿದೆ. ಅದಕ್ಕೆ ಅವ್ರು ಬಂದ್ರಂದ್ರೆ ಅವ್ರಿಗೆ ಒಂದು ಜಮೀನು ಕೊಡ್ತೀನಿ, ಒಂದ್ 25 ಎಕರೆ 30 ಎಕರೆ ಸಂಪೂರ್ಣ ನೀರಾವರಿ ಮಾಡಿಕೊಡ್ತೀವಿ. ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡ್ತೀವಿ. ಅಧಿಕಾರಿಗಳ ಸಲಹೆ ಅಂತ ಸಾಕಷ್ಟು, ಇಡೀ ರಾಜ್ಯ ತುಂಬಾ ಬೇಕಾದ ಅಧಿಕಾರಿ, ತೋಟಗಾರಿಕೆ ಅಧಿಕಾರಿಗಳು ಇವತ್ತು ಯೂನಿವರ್ಸಿಟಿಯಲ್ಲಿ ಯಾರೆಲ್ಲ ಅಧಿಕಾರಿಗಳನ್ನ ಚಿರಪರಿಸಿದ್ರ, ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಅವ್ರು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವತಃ ನಮ್ಮ ತೋಟಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಮತ್ತು ಇಂದಿನ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಒಂದು ಮಾರ್ಗದರ್ಶನ ಏನ್ ಕೊಡಬೇಕು, ಒಂದು ಮಾದರಿ ರೈತರ ಆಗಿ ಬೆಳೆರಿ. ಒಂದ್ ಹೊಲದಾಗ ಸುಮ್ಮ ಹೊಟ್ಟೆ ಬೆಳೆದಿಲ್ಲಂದ್ರೆ ಒಂದು 1 ಕೋಟಿ ರೂಪಾಯಿ ಉತ್ಪನ್ನ ಮಾಡ್ಬೇಕು. ನಾನು ತಿಳಿಯಾಗ ಒಂದೈತಿ, ಒಂದ್ ಜಮೀನ್ ಕೊಡ್ತೀನಿ, ಈಗ ಎಲ್ಲರೂ ಕೂಡ ಒಂದು ಕೋಟಿಗೆ ಮಾಡ್ತೀವಿ, ನಾವು ಎಲ್ಲರೂ ಕೂಡ ಒಂದು ಕೋಟಿ ಮಾಡ್ತೀವಿ. ನಿಮ್ದು ಒಂದ್ ಜಮೀನದಲ್ಲಿ ಒಂದು ಕೋಟಿ ಮಾಡಬಹುದು, ನಾವು ಒಂದ್ ಎಕರೆಗೆ 25 ಲಕ್ಷ ಮಾಡಿ ತೋರಿಸಿನಿ, ಈಗ ತೋರಿಸಿನಿ ಅಂತ ಬೇರೆ ಬೇರೆ ಉದಾಹರಣೆ. ಬರೀ ಒಂದೇ ಮಾಡಿದ್ರೆ ಅದರಿಂದ ಆಗುದಿಲ್ಲ, ಎಲ್ಲ ಸಮಗ್ರ ಪದ್ಧತಿಯಲ್ಲಿ ನೀವು ಬೇರೆ ಬೇರೆ ಈಗ ಮಾಡಕತ್ತಾರ ಅಂತ ಒಬ್ರು ಬೇರೆ ಮಾಡ್ಯಾರ. ಈಗ ನಮ್ಮ ಏರಿಯಾದಾಗ ಒಬ್ರು ಸಾಗೋಣಿ ಹೆಚ್ಚಾರ, ಅದ್ರ ಜೊತೆ ಒಂದು ಶ್ರೀಗಂಧ ಮಾಡ್ಯಾರ, ಶ್ರೀಗಂಧ ಬೆಳೆದಾರ, ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದಾರ. ಅಂತ ಮಾಡಿ ಒಂದು ದೊಡ್ಡ ಆದಾಯ ತರುವಂತದ್ದು ನಿಸರ್ಗಕ್ಕೂ ಆಗಿರ್ಬೇಕು, ಯಾರು ಬಂದ್ರೆ ಆರಾಮಾಗಿ ಇರಬೇಕು, ನಾವು ಆ ತರ ಬೆಳಿಬೇಕು. ಅದಕ್ಕೆ ಒಂದು ದೊಡ್ಡ ಪ್ರೊಜೆಕ್ಟ್ ಮಾಡಿ, ಒಂದು ಹೈನುಗಾರಿಕೆ, ಒಂದು ಹೈನುಗಾರಿಕೆ ಬೆಳಿಬೇಕಂತೈತಿ ನಮ್ಗೆ, ದೊಡ್ಡ ಪ್ರಮಾಣದ ಒಂದು ಹೈನುಗಾರಿಕೆ ಮಾಡಬೇಕು. ಅದ್ರ ಜೊತೆಗೆ ಅರಣ್ಯ ಸಂಪತ್ನ ಬೆಳೆಸಬೇಕು. ಇದು ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಗೊಬ್ಬರ ತಯಾರು ಮಾಡಬೇಕು, ಸಾವಯವದ ಒಂದು ಗೊಬ್ಬರ ತಯಾರು ಮಾಡಬೇಕು. ಅದರಿಂದ ಹಾಲಿನ ವ್ಯಾಪಾರನೂ ನಡೀತೈತಿ, ಹಾಲನೂ ಹೋಗತಿ, ಇವತ್ತು ಹೈನುಗಾರಿಕೆ ಹೋಗತಿ, ನಮ್ಮ ಮನೆ ಮಕ್ಕಳು ಸದೃಢ ಇರ್ತಾರೆ, ನಮ್ಮ ಸುತ್ತಮುತ್ತಿದ್ದವರು ಆರೋಗ್ಯವಂತಿರ್ತಾರೆ. ನಾವು ಆದೊಂದು ಪ್ರೊಜೆಕ್ಟ್ ಹಾಕೊಂಡಿನಿ, ಅವ್ರು ಬಂದ್ಮೇಲೆ ಇನ್ನು 2ನೇ ವರ್ಷಕ್ಕೆ ಅದ ಮುಂದಿನ ವರ್ಷದಿಂದ ಚಾಲು ಮಾಡ್ತೀನಿ ಸರ್. ಆ ಕೆಲಸ ಬಹಳ ಸಂತೋಷ. ಆನಂದ ಬಸಪ್ಪ ಸಂಗಪ್ಪ ಚೌಧರಿ ಅವರೇ, ನಮ್ಮ ಜೊತೆ ಮಾತಾಡಿದ್ರೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಒಬ್ಬ ಆತ್ಮವಿಶ್ವಾಸ, ದೃಢ ವಿಶ್ವಾಸದ ಅನ್ನದಾತ ನಾವು ನೋಡಿದಂಗಾಯ್ತು, ಮತ್ತೆ ನಮ್ಮ ಎಷ್ಟೋ ರೈತರಿಗೆ ಒಂದು ವಿಶ್ವಾಸ ಬರ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಇಂತ ಈ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ವಿಶ್ವಾಸದಿಂದ ಜೀವನ ಮಾಡೋದನ್ನು ಕಲೀಲಿ, ಮತ್ತೆ ಸಮಗ್ರವಾಗಿ ನೀವೇನು ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ, ಸಾಕಷ್ಟು ಯೋಜನೆಗಳನ್ನು ಮುಂದಿದೆ, ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ಜನರಿಗೆ ನೀವು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮೆಲ್ಲ ಒಂದು ಆಸೆಗಳು ಈಡೇರ್ಲಿ, ಭಗವಂತ ನಿಮಗೆ ಹೆಚ್ಚಿನ ಹೆಚ್ಚಿನ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ಹಾರೈಸ್ತೀವಿ. ನಮ್ಮ ಜೊತೆ ಬಂದು ಇಲ್ಲಿವರೆಗೆ ಸಮಯ ಕಳೆದಿರಿ. ನಮ್ಮ ರೈತ ಬಾಂಧವರ ಪರವಾಗಿ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬಳುತಿ ಗ್ರಾಮದ ಪ್ರಗತಿಪರ ರೈತರಾದ ನಂದಬಸಪ್ಪ ಸಂಗಪ್ಪ ಚೌಧರಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು SS ಚೋಳಿನ್. ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆ ಗ್ರಾಮದ ಸಿದ್ದಲಿಂಗಪ್ಪ ಬಿ ಕರಗುಳಿ ಅವರಿಂದ ಡೊಳ್ಳಿನ ಕೈಪಟ್ಟು